ಹೌದು, ಚೈತ್ರ ಮಾಸ ಅಂದ ಕೂಡಲೇ ನೋಡು ಶ್ರಮಣ, ಹೊರಗೆ ಒಂದು ಸತಿ ಕಣ್ಣ ಅರಳಿಸ್ಬಿಟ್ರೆ ಗಿಡದ ತುಂಬಾ ಚಿಗುರು ಎಲೆಗಳು, ಮಾವಿನ ಕಾಯಿ ಹಣ್ಣು ಬರುವಂತಹ ಪರಿಮಳ, ಒಂದು ತರ ಹಕ್ಕಿಗಳ ಕಲರವ, ಎಷ್ಟು ಖುಷಿ ಅನಿಸ್ತದ ಅಂದ್ರೆ ಚೈತ್ರ ಮಾಸ ಅಲ್ಲ ರೂಪಕ. ಹೌದು ಮಂಜಕ್ಕ, ಹೊರಗಡೆ ಬಂದ್ರಂತೂ ಎಲ್ಲಾ ಹಣ್ಣಿನ ಮರಗಳಲ್ಲೂ ಹೂ ಬಿಟ್ಟಿರತ್ತೆ, ಹಣ್ಣು ಬಿಟ್ಟಿರತ್ತೆ, ನೋಡ್ಲಿಕ್ಕೆ ಒಂಥರ ಚಂದ. ಈಗ ಯುಗಾದಿ ಅಂತ ಹೇಳ್ತೀವಲ್ಲ, ನಾವು ಸಾಮಾನ್ಯವಾಗಿ ಕ್ಯಾಲೆಂಡರ್ ಅನ್ನ ಬದಲಾವಣೆ ಮಾಡ್ತೀವಲ್ಲ, ಹಾಗೆಲ್ಲ ಇದು ನಿಸರ್ಗದಲ್ಲಿಯೂ ಕೂಡ ಒಂದು ಸಮಯದ ಒಂದು ಬದಲಾವಣೆ ಅಂತ ಇರ್ತದೆ ಅಂತ ಹೇಳಿ. ಮೊದ್ಲೆಲ್ಲ ನಾವು ಬೆಳಿಗ್ಗೆ ಬೇಗ ಏಳ್ಬೇಕು ಅಂದ್ರೆ ಒಂದು ಅಲಾರಂ ಅಂತ ಇಟ್ಟಿರ್ತೀವಿ, ಅದು ಈಗೆಲ್ಲ ಮೊಬೈಲ್ನಲ್ಲಿ ಇಟ್ಕೊಳ್ತಾರೆ, ಮೊದ್ಲೆಲ್ಲ ಗಂಟೆಯಲ್ಲಿ ಇಟ್ಕೊಳ್ತಾ ಇದ್ರು. ಈ ಸಂದರ್ಭದಲ್ಲಿ ಯುಗಾದಿ ಆರಂಭದಲ್ಲಿ ಏನು ಅಂತಂದ್ರೆ ನಿಸರ್ಗದಲ್ಲಿ ಒಂದು ರೀತಿಯ ಅಲಾರಂ ಇರ್ತದೆ, ಬೆಳಿಗ್ಗೆ 4:30-5 ಗಂಟೆಗೆ ಕೋಗಿಲೆಗಳು ಅಥವಾ ಹಕ್ಕಿಗಳು ಎಲ್ಲವೂ ಕೂಡ ಕೂಗುದಕ್ಕೆ ಶುರು ಮಾಡ್ತವೆ ಅಂತ. ರೂಪಕ್ಕ ಹೇಳಿದ್ದು ಗೂಢಾರ್ಥ ತಿಳಿತೋ ಇಲ್ಲೋ ನಿನಗ, ಶಾಮಣ್ಣ 4:30-5 ಗಂಟೆಗೆ ಎದ್ದು ಒಂದು ಸಲ ಹೊರಗಡೆಗೆ ವಾಕಿಂಗ್ ಹೋಗಿ ಪಕ್ಷಿಗಳ ಕೂಗನ್ನ ಕೇಳಿ ಪ್ರಕೃತಿಯನ್ನ ಕಣ್ಣು ತುಂಬಿ ನೋಡಿಕೊಂಡು ಆಮೇಲೆ ಮನೆಗೆ ಬರೋದು ಅಂತ. ಅಂದ್ರೆ ಕೃತಕವಾಗಿ ಯಾವುದು ಬೇಡ, ನಿಸರ್ಗದಲ್ಲಿ ಎಲ್ಲವೂ ಇದೆ ಅಂತ. ಶಮಣ್ಣ, ಈ ಯುಗಾದಿ ಹಬ್ಬದ ವಿಶೇಷ ಅಂತಂದ್ರೆ ಬೇವು ಬೆಲ್ಲ ಸವಿಯೋದು. ಹೌದು ಅಲ್ಲ, ಅಂದ್ರೆ ಎಷ್ಟೋ ಸತಿ ಮಕ್ಕಳು ನೋಡು ಮನೆಯೊಳಗ ಬೇವು ಬೆಲ್ಲ ತಿನ್ಬೇಕು ಅಂದ್ರೆ ಅಮ್ಮ ನನಗೆ ಬೆಲ್ಲ ಮಾತ್ರ ಕೊಡು ಬೇವು ಬೇಡ ಅಂತ. ಅಂದ್ರೆ ಇದು ನಮ್ಮ ಬದುಕಿನಲ್ಲಿ ಬರುವಂತ ಕಷ್ಟ ಸುಖಗಳ ಒಂದು ಪ್ರಾತಿನಿಧಿಕವಾಗಿ. ಹೌದು, ಮತ್ತೆ ಯುಗಾದಿ ಅಂದ್ರೆ ಮಂಜಕ್ಕ ಹೇಳಿದಾಗೆ ಬೇವು ಬೆಲ್ಲನೇ ಪ್ರಧಾನವಾಗಿರುತ್ತೆ. ಮತ್ತೆ ಬೇವು ಅಂದ್ರೆ ನಮ್ಗೆಲ್ಲ ಗೊತ್ತೇ ಇದೆ, ಅದು ಕಹಿ, ಅದರಕ್ಕೆ ಕಹಿ ಆದ್ರೂ ಉದರಕ್ಕೆ ಬಹಳ ಸಿಹಿ. ಹೌದು, ಎಷ್ಟೋ ಆರೋಗ್ಯ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತದೆ, ಮತ್ತೆ ಕ್ರಿಮಿನಾಶಕ ಕೂಡ. ಹೌದು ಅದು, ಮತ್ತೆ ಬೆಲ್ಲನೂ ಕೂಡ ಉಷ್ಣಕಾರಕ ಆದ್ರೂ ಅದು ಶಕ್ತಿ ಕೊಡುತ್ತದೆ ನಮ್ಗೆ. ಮತ್ತೆ ಇದೆರಡನ್ನು ಬೆರೆಸಿ ನಾವು ತಿಂದಾವಾಗ ನಮ್ಗೆ ದೀರ್ಘಾಯುಷ್ಯ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಯುಗಾದಿಗೆ ಈ ಬೇವು ಬೆಲ್ಲವನ್ನ ಕೂಡಿಸಿ ತಿಂತಾರೆ. ಜಾಣ ಅಮ್ಮಂದ್ರು ಮಕ್ಕಳಿಗೆ ಏನ್ ಮಾಡ್ತಾರೆ ಅಂದ್ರೆ ಏನು ಬೆಲ್ಲದ ಒಳಗಡೆ ಬೇವನ್ನ ಇಟ್ಟು ಕೊಡ್ತಾರೆ. ಹೌದು ಹೌದು, ಉಂಡೆ ಮಾಡಿಬಿಡ್ತಾರೆ, ಒಳಗಡೆ ಬೇವಿನ ಒಂದು ಹೂವು ಅದನ್ನೆಲ್ಲ ಇಟ್ಟು ಉಂಡೆ ಮಾಡಿ ಕೊಟ್ಟು ಬಿಡ್ತಾರೆ. ಮಕ್ಕಳು ಅಷ್ಟೇ ಕಿಲಾಡಿಗಳು ಶಮಣ, ಅದನ್ನ ಜಗತ್ ತಿನ್ನುವುದಿಲ್ಲ, ನುಂಗ್ಕೊಂಡ್ಬಿಡ್ತಾರೆ ನಾಲಿಗೆಗೆ. ಅದು ಏನು ಮುಟ್ಟಿದ್ರೆ ಮಾತ್ರ ತಾನೇ ಇದರ ಹೌದು ಅದು ಕಹಿ ಇದೆಯೋ ಅಥವಾ ಸಿಹಿ ಇದೆಯೋ ಅಂತ ಗೊತ್ತಾಗೋದು. ಮತ್ತೆ ಬೇವು ಕಡಿಮೆ ಇರಬೇಕು, ಬೆಲ್ಲ ಜಾಸ್ತಿ ಇರಬೇಕು ಅಂದ್ರೆ ಮಾತ್ರ. ಅಲ್ಲ ಮಕ್ಕಳಾಯ್ತು, ನಾವು ದೊಡ್ಡವ್ರಿಗೆಲ್ಲರಿಗೂ ಅಂದ್ರೆ ಜೀವನದಲ್ಲಿ ಬರುವಂತ ಕಷ್ಟ ಸುಖಗಳನ್ನ ಸುಖ ದುಃಖಗಳನ್ನ ಸಮಾನವಾಗಿ ನಾವು ನೋಡ್ಬೇಕು ಅನ್ನೋ ಒಂದು ಗೂಢಾರ್ಥ ಇದರಲ್ಲಿ. ಅಂದ್ರೆ ಪ್ರತಿ ಹಬ್ಬಕ್ಕೂ ಒಂದು ತನ್ನದೇ ಆದಂತ ಒಂದು ಮಹತ್ವ ಇದೆ, ಸಂದೇಶ ಇದೆ. ಹಂಗಾಗಿ ಈ ಯುಗಾದಿಯನ್ನ ಸಮರಸವಾಗಿ ನಾವು ನೋಡ್ಬೇಕು ಅನ್ನೋದು. ಅಂತೂ ಯುಗಾದಿಯ ಆಚರಣೆ ಇಡೀ ದಿವಸ ಮಾಡಿ ಆಯ್ತು. ವಿಶೇಷ ವಿಶೇಷ ಏನು, ಹಾಡೇನೋ ಕೇಳಿಸ್ತು. ವಿಶೇಷ ಅಂದ್ರೆ ಎಲ್ಲ ಹಬ್ಬಗಳಾಗಿ ಇದು ಒಂಥರ ವಿಶೇಷ. ಮತ್ತೆ ಯುಗಾದಿ ಅಂದ್ರೆ ಹೊಸ ವಸ್ತುಗಳನ್ನ ಖರೀದಿ ಮಾಡ್ತಾರೆ, ಮತ್ತೆ ಶುಭ ಕಾರ್ಯಗಳನ್ನೆಲ್ಲ ಯುಗಾದಿಗೆ ಮಾಡ್ತಾರೆ, ಮತ್ತೆ ಹೊಸ ಕೆಲಸ ಆರಂಭ ಮಾಡೋದು ಇವತ್ತಿಂದ ಶುರು ಮಾಡ್ತಾರೆ. ಅಂದ್ರೆ ಶಮಣ, ಇದಕ್ಕೆ ಯಾವುದೇ ಮುಹೂರ್ತ ನೋಡೋದು ಬೇಕಾಗಿಲ್ಲ ಅಂತ. ವಾಹನಗಳ ಖರೀದಿನೂ ನೋಡಿದ, ಎಲ್ಲ ದೇವಸ್ಥಾನಗಳ ಮುಂದೆ ವಾಹನಗಳ ಪೂಜೆ ಮಾಡಿಸೋಕೆ ಸರತಿ ಸಾಲಿನಲ್ಲಿ ನಿಂತ್ಕೊಂಡ್ಬಿಟ್ಟಿರುತ್ತವೆ. ಆಮೇಲೆ ರೂಪಕ, ಈ ವಸ್ತು ಖರೀದಿ ಅಂದಾಗ ನನಗೆ ಯೋಚನೆ ಆಯ್ತು. ಈಗ ಇತ್ತೀಚೆಗೆ ನಾವು ಈ ಗ್ರಾಹಕ ಜಾಗೃತಿ ಅಂತೆಲ್ಲ ಮಾತಾಡ್ತಾ ಇದ್ದೀವಲ್ಲ, ಕಡಿಮೆ ಬೆಲೆಗೆ ವಸ್ತುವನ್ನ ಕೊಡುವವರು ಸಾಕಷ್ಟು ಮಂದಿ ಇರ್ತಾರೆ. ಅದು ಈ ಯುಗಾದಿ ವಿಶೇಷ ಅಂತ ಅಂದ್ರೆ ಮಾರಾಟ ಜಾಸ್ತಿ ಆಗ್ಬೇಕು ಅಂತ ಹೇಳಿ, ಒಂದು ತಗೊಂಡ್ರೆ ಒಂದು ಫ್ರೀ ಅಂತ. ಆದ್ರೆ ಗುಣಮಟ್ಟದ ಬಗ್ಗೆ, ಅದರ ರಸೀದಿಯನ್ನು ಇಟ್ಕೊಳ್ಳುವ ಬಗ್ಗೆಯೂ ಕೂಡ ನಮ್ಮ ಗ್ರಾಹಕರು ಜಾಗೃತರಾಗಿರ್ಬೇಕು ಅಂತ. ಹೌದು, ಮತ್ತೆ ಕಡಿಮೆ ಸಿಕ್ತು ಅಂತ ಯಾವ್ದೋ ಒಂದು ವಸ್ತುವನ್ನ ಖರೀದಿ ಮಾಡೋದಲ್ಲ, ಪೂರ್ತಿಯಾಗಿ ಅದು ಅದ್ರ ಗುಣಮಟ್ಟ ಹೇಗಿದೆ, ಮತ್ತೆ ಯಾವಾಗ ಅದು ಪ್ಯಾಕ್ ಮಾಡಿದ್ದಾರೆ, ಯಾವಾಗ ಅದ್ರ ಎಕ್ಸ್ಪೈರಿ, ಅವೆಲ್ಲ ನೋಡ್ಕೊಂಡು ನಾವು ಖರೀದಿ ಮಾಡ್ಬೇಕು. ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ರೂಪಕ, ಈಗ ಶಾಮಣ್ಣ ಹೇಳ್ದಂಗೆ ನಾವು ರಸೀತಿ ತಗೊಳ್ಳೋದನ್ನ ಮರಿಬಾರದು. ಎಷ್ಟೋ ಸಮಯ ನಾವೇನ್ ಮಾಡ್ತೀವಿ, ಈ ಸೇಲ್ಗಳಲ್ಲೆಲ್ಲ ಹೋಗ್ತಿವಲ್ಲ ಶಾಮಣ್ಣ, ಕೊಟ್ಟ ತಕ್ಷಣ ತಗೊಂಡ್ ಬಂದ್ಬಿಡ್ತೀವಿ, ರಸೀತಿ ಕೇಳುದೇ ಇಲ್ಲ. ಯಾವಾಗ ಅದು ನಮಗೆ ಲಾಸ್ ಆಗ್ತದೆ ಅಂದ್ರೆ ತಂದಂತ ಬಟ್ಟೆ ಬಣ್ಣ ಬಿಟ್ಕೊಂಡು ಹೋಗ್ತದೆ ಅಥವಾ ತಂದಂತ ಸಾಮಾನುಗಳು ಹಾಳಾಗ್ತದೆ, ಅವಾಗ ನಾವು ಅಂಗಡಿಗೆ ಹೋಗಿ ಕೇಳಿದಾಗ ಅವ್ರು ರಸೀತಿ ಕೇಳ್ತಾರೆ. ಮತ್ತೆ ಮಂಜಕ, ರಸೀದಿ ಕೇಳಿದ್ರೆ ಅಥವಾ ರಸೀದಿ ಕೊಟ್ರೆ ಅದರಲ್ಲಿ GST ಅಂತ ಒಂದು ತೆರಿಗೆ ಇರ್ತದಲ್ಲ, ಅದನ್ನ ಕೊಡ್ಬೇಕಲ್ಲ ಹೆಚ್ಚುವರಿಯಾಗಿ. 100 ರೂಪಾಯಿ ಕೊಡುವಲ್ಲಿ 118 ರೂಪಾಯಿ ಕೊಡ್ಬೇಕಲ್ಲ, ಅದಕ್ಕೆ ಅದನ್ನ ಉಳಿಸೋದಕ್ಕೆ ಅಂತ ರಸೀದಿ ಬೇಡ ಹಾಗೆ ಕೊಟ್ಟು ಬಿಡಿ ಅಂತ ಹೇಳುವವರು ಇರ್ತಾರೆ. ಆದ್ರೆ ರಸೀದಿ ತಗೊಳ್ಳೋದು ಬಹಳ ಮುಖ್ಯ. ಅದರಲ್ಲಿ ಗ್ಯಾರಂಟಿ ಅಂತ ಇರ್ತದೆ, ವಾರಂಟಿ ಅಂತ ಇರ್ತದೆ, ಏನಾದರೂ ಹಾಳಾಯ್ತು ಅಂದ್ರೆ ಅದನ್ನ ರಿಪೇರಿ ಮಾಡೋದು ಅಥವಾ ಅದನ್ನ ಬದಲಾವಣೆ ಮಾಡಿ ಕೊಡುವಂತದ್ದು ಕೂಡ ವ್ಯವಸ್ಥೆ ಇರ್ತದೆ. ಶಾಮಣ್ಣ, ಈ ನಮ್ದೇನೋ ಯುಗಾದಿ ಹಾಡು ಕೇಳಿದ್ರಿ, ಮತ್ತೇನೋ ರೂಪಕ ಹೊಸ ಬಟ್ಟೆ ಖರೀದಿ ಮಾಡಿದ್ಲು, ಹೊಸ ಉಪಕರಣ ಖರೀದಿ ಮಾಡಿದ್ಲು, ಆಯ್ತು, ಶಾಮಣ್ಣನ ವಿಶೇಷ ಏನು? ನಾನು ಯೋಚನೆ ಮಾಡೋದು, ಈಗ ಪತ್ರಿಕೆಗಳಲ್ಲೂ ಅಥವಾ ಟಿವಿಗಳಲ್ಲೆಲ್ಲ ನಾವು ನೋಡ್ತಾ ಇದ್ವಿ, ನಮ್ಮ ಈ ಉತ್ತರ ಕನ್ನಡದಲ್ಲಿಯೂ ಕೂಡ ಒಂದಷ್ಟು ಕಡೆಯಲ್ಲಿ ಈ ಕಾಡ್ಗಿಚ್ಚು ಕಾಣ್ತಾ ಇದೆ ಅಂತ ಹೇಳಿ. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಕಾಡ್ಗಿಚ್ಚು ಕಾಣುವಂತಹದ್ದು ಸಾಮಾನ್ಯ ಇರ್ತದೆ. ಆದ್ರೆ ಇದಕ್ಕೆ ಕಾರಣ ಮನುಷ್ಯರೇ ಆಗಿರ್ತಾರೆ. ಈಗ ಕಾಡಿನ ಸುತ್ತಮುತ್ತ ಇರುವಂತವ್ರು ಕಾಡಿನ ಒಳಗಡೆ ಹೋಗ್ತಾರೆ, ಏನೋ ಒಂದು ಸೌದೆ ತಗೊಂಬರ್ಲಿಕ್ಕೋ ಅಥವಾ ಇನ್ಯಾವುದೋ ಒಂದು ಕಾರಣಕ್ಕೆ ಹೋಗ್ತಾರೆ. ಹೋದ ಸಂದರ್ಭದಲ್ಲಿ ಬೀಡಿ ಸಿಗರೇಟ್ ಸೇದಿ ಅಲ್ಲಿ ಹಾಕುವಂತಹದ್ದು ಅಥವಾ ಯಾವುದೋ ಒಂದು ಕಾರಣಕ್ಕೆ ಬೆಂಕಿ ಕುಟ್ಲಿಕ್ಕೆ ಕಾರಣ ಆಗ್ತಾರೆ ಅಂತ. ಅದರಿಂದಾಗಿ ಕಾಡ್ಗಿಚ್ಚು ಹರಡ್ತದೆ. ಅದು ಈ ಬೇಸಿಗೆ ಕಾಲದಲ್ಲಿ ಎಲ್ಲ ಕಡೆ ನೀರಿರುವುದಿಲ್ಲ, ಎಲ್ಲ ಒಣಗಿರ್ತದೆ, ಹುಲ್ಲು ಕೂಡ ಒಣಗಿರ್ತದೆ. ಅಂತ ಸಂದರ್ಭದಲ್ಲಿ ಹರಡುವಂತಹದ್ದು ಜಾಸ್ತಿ. ಕಾಡ್ಗಿಚ್ಚು ಹರಡದ ಹಾಗೆ ಅರಣ್ಯ ಇಲಾಖೆಯವರು ಹೇಗೆ ಪ್ರಯತ್ನ ಪಡ್ತಾರೋ ಸ್ಥಳೀಯರು ಕೂಡ ಜನರು ಕೂಡ ಅದ್ರ ಜೊತೆಗೆ ಕೈ ಜೋಡಿಸಬೇಕು ಅಂತ. ಹೌದು ಹೌದು. ಈಗ ಏನ್ ಗೊತ್ತಾ, ಈ ಕಾಡ್ಗಿಚ್ಚು ಹರಡ್ತು ಅಂದ್ರೆ ಸಾಕಷ್ಟು ಬೆಲೆ ಬಾಳುವ ಮರಗಳು ಸುಡುವುದರ ಜೊತೆಗೆ ಮುಖ್ಯವಾಗಿ ಪ್ರಾಣಿಗಳ ಜೀವಕ್ಕೆ ಅಪಾಯ. ಹೌದು ಹೌದು, ಬಹಳಷ್ಟು ತೊಂದರೆ ಆಗತ್ತೆ ಪ್ರಾಣಿಗಳಿಗೆ. ಮತ್ತೆ ನಾವೇನೋ ನಿಷ್ಕಾಳಜಿಯಿಂದ ಏನೋ ಒಂದು ಹೋದವಾಗ ಮಾಡಿ ಬಂದಿರ್ತೇವೆ, ಅದು ಎಷ್ಟು ಇಡೀ ಕಾಡು ಸುಡೋದಲ್ದೆ ವನ್ಯಜೀವಿಗಳಿಗೂ ಎಷ್ಟೊಂದು ತೊಂದರೆ ಆಗತ್ತಲ್ಲ. ಹೌದು ಹೌದು, ಅಂದ್ರೆ ಪ್ರಕೃತಿಯನ್ನ ಉಳಿಸಬೇಕು ಅಂತ ಒಂದ್ ಕಡೆಗೆ ಹೇಳ್ತೀವಿ, ಇನ್ನೊಂದ್ ಕಡೆಗೆ ಇಂಥ ತಪ್ಪನ್ನು ಮಾಡಿಬಿಡ್ತೀವಿ. ಅಂದ್ರೆ ಈ ತಪ್ಪುಗಳನ್ನ ನಾವು ಮಾಡಬಾರ್ದು, ಬರೀ ಎಲ್ಲ ಇಲಾಖೆನೆ ನೋಡ್ಕೋಬೇಕು, ಇಲಾಖೆನೆ ಸಂರಕ್ಷಿಸಬೇಕು ಅಂತ ಮಾತಾಡೋದು ತಪ್ಪು ಅಲ್ಲ ಶಮಣ. ಈಗ ಕಾಡ್ಗಿಚ್ಚು ಅಂದ ತಕ್ಷಣ ಒಂದು ಮರವೋ ಅಥವಾ ಒಂದಷ್ಟು ಪ್ರದೇಶದ ಮರಗಿಡಗಳು ಮಾತ್ರ ಸಾಯ್ತೇವೆ ಅಂತಲ್ಲ, ಆ ಮರಗಿಡವನ್ನು ಆಶ್ರಯಿಸಿರುವಂತಹ ಸಾವಿರಾರು ಪ್ರಾಣಿಗಳು ಇರ್ತವೆ, ಸಣ್ಣ ಪಕ್ಷಿಗಳಿರಬಹುದು ಅಥವಾ ಹಾವುಗಳಿರಬಹುದು, ಇಂಥವು ಕಣ್ಣಿಗೆ ಕಾಣದೇ ಇರುವಂತಹ ಸೂಕ್ಷ್ಮ ಜೀವಿಗಳು ಕೂಡ ಇವೆ, ಇವೆಲ್ಲವೂ ಕೂಡ ನಾಶ ಆಗುವುದಕ್ಕೆ ಸಾಧ್ಯವಾಗ್ತದೆ ಅಂತ. ಹೌದು. ಮತ್ತೆ ಶಮಣ್ಣ, ಈಗ ಮಾತಾಡ್ತಾನೆ ಹೇಳ್ದಿ ಏನಂದ್ರೆ ಈ ಬೇಸಿಗೆನಲ್ಲಿ ನೀರಿನ ಅಭಾವ ಮೊದಲು ಅಂತ, ಈಗೆಲ್ಲೋ ಸಣ್ಣ ಪುಟ್ಟ ಜಗದಲ್ಲಿ ಬೆಂಕಿ ಕಾಣಿಸ್ಕೊಂಡ್ತು ಅಂದ್ರೆ ಈ ಅಗ್ನಿಶಾಮಕದವ್ರು ಬಂದು ನೀರು ಕಾಡಿಗೆ ಹಾಕುವುದು ಮೊದ್ಲು. ಈಗ ಬೇಸಿಗೆನಲ್ಲಿ ಕುಡಿಯೋ ನೀರಿಗೆ ಅಭಾವ ಇರ್ತದೆ, ಹಂಗಾಗಿ ನಾವು ನೀರನ್ನು ಕೂಡ ಮಿತವಾಗಿ ಬಳಸೋದು ಅತ್ಯಗತ್ಯ. ಜೊತೆಗೆ ಈ ತಾಪಮಾನ ನೋಡಿದ್ರೆ ಇತ್ತೀಚಿನ ವರ್ಷಗಳಲ್ಲಿ ಸರಾಸರಿ ಏನು ತಾಪಮಾನ ಇರ್ತದಲ್ಲ, ಟೆಂಪರೇಚರ್ ಅಂತ ಹೇಳ್ತೀವಲ್ಲ, ಅದು 5-6 degrees ಜಾಸ್ತಿ ಆಗಿದೆ ಅಂತ. ಈಗ ಕಳೆದ ವರ್ಷಕ್ಕೆ ಅಥವಾ ಸರಾಸರಿಗೆ ಹೋಲಿಸಿ ನೋಡಿದ್ರೆ ನಮ್ಮ ಕಾರವಾರದಲ್ಲಿ ಅಥವಾ ಉತ್ತರ ಕನ್ನಡದಲ್ಲಿಯೂ ಕೂಡ ರಾಜ್ಯದಲ್ಲಿಯೇ ಹೈಯೆಸ್ಟ್ ಅಂದ್ರೆ ಜಾಸ್ತಿ ಉಷ್ಣತೆ ತೋರಿಸಿದೆ ಅಂತ. ಪ್ರಕೃತಿಯ ಮೇಲೆ ಒಂದಲ್ಲ ಒಂದು ಏನು ವ್ಯತ್ಯಾಸ ಆಗ್ತಾ ಇದೆ ಅನ್ನೋದನ್ನ ಗಮನಿಸಬೇಕು. ಹೌದು ಹೌದು. ಈಗ ಕಾಡು ನಾಶ ಅಂತ ಹೇಳ್ತೀವಲ್ಲ, ಇದು ಕಾಡು ನಾಶ ಎನ್ನುವಂಥದ್ದು ಅಲ್ಲಿಗೆ ಅದು ಮುಗಿಯುವುದಿಲ್ಲ. ಈಗ ಮೊನ್ನೆ ಒಂದು ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ಆಫ್ರಿಕಾ ಖಂಡವೇ 2 ಹೋಳಾಗುವಂತಹ ಸಾಧ್ಯತೆ ಇದೆ ಅಂತ. ಒಂದಷ್ಟು ಪ್ರದೇಶದಲ್ಲಿ ಒಂದು 50-60 kilometers ಉದ್ದಕ್ಕೆ ಭೂಮಿ ಸೀಳ್ತಾ ಇದೆಯಂತೆ. ಈಗ ಇರುವ 7 ಖಂಡಗಳ ಹೊರತಾಗಿ 8 ಖಂಡವು ಕೂಡ ಉದ್ಭವ ಆಗ್ಬೋದು ಅಂತ. ಅಂದ್ರೆ ಇದೇನ್ ಗೊತ್ತೇನು ರೂಪಕ, ಎಲ್ಲ ಮನುಷ್ಯನ ಅತಿಯಾಸೆಯಿಂದ ಇವೆಲ್ಲ ಆಗ್ತಾ ಇವೆ. ಕಾಡನ್ನ ನಾಶ ಮಾಡ್ತೀವಿ, ಅಲ್ಲಿ ಒಂದು ಜಗಗಳನ್ನ ಮಾಡಿಕೊಂಡು ಮನೆಗಳನ್ನ ಕಟ್ಕೊಳ್ಳುವಂಥದ್ದು. ಈಗ ಕಾಡು ನಾಶ ಆದ ತಕ್ಷಣ ಮಳೆ ಕಡಿಮೆ ಆಗ್ತದೆ, ಮಳೆ ಕಡಿಮೆ ಆದ ತಕ್ಷಣ ಇದೆಲ್ಲ ತೊಂದರೆಗಳು ಶುರು ಆಗ್ತದೆ, ನೀರು ಸಿಗಲ್ಲ. ಅಂದ್ರೆ ಇದು ಒಂದು ಚಕ್ರ. ಹೌದು, ಚಕ್ರ ಆತರ ಆಗ್ತಾನೆ ಇರ್ತದೆ. ಈಗ ಶಮಣ, ನಿಂದು ನಂದು ರೂಪಕ್ಕಂದು ಬದುಕು ಅನ್ನೋಕ್ಕಿಂತ ನಮ್ಮ ಮುಂದಿನ ಪೀಳಿಗೆಯವರ ಜೀವನ ಏನು? ನಾವು ಇವತ್ತು ಅನುಭವಿಸ್ತಾ ಇರುವಂತಹದ್ದು ನಮ್ಮ ಹಿರಿಯರು ಬಿಟ್ಟು ಹೋದಂತಹ ಆಸ್ತಿ ಆಸ್ತಿ. ಹಾಗಾಗಿ ನಾವು ನಮ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಒಳ್ಳೆಯ ಒಂದು ಪರಿಸರವನ್ನ ಉಳಿಸಬೇಕು ಅಂದ್ರೆ ನಾವು ಇವತ್ತು ಏನಾದರೂ ಅದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಬೇಕು. ಈಗ ಅವರಿಗೆ ನಾವು ತಿಳಿಸಬೇಕು ಕಾಡಿನ ಮಹತ್ವ ಏನು, ಅರಣ್ಯದ ಮಹತ್ವ ಏನು, ಅಥವಾ ನೀರಿನ ಮಹತ್ವ ಏನು, ಅದೆಲ್ಲ ನಾವು ಅವರಿಗೆ ತಿಳಿಸಬೇಕು. ಈಗ ನೀರು ಅಂತಂದ್ರೆ ಮನುಷ್ಯನಿಗೆ ಹುಟ್ಟದಾಗಿಂದ ಸಾಯುವವರೆಗೂ ನೀರ್ ಬೇಕು. ಈ ಜಗತ್ನಲ್ಲಿ 70% ನೀರೇ ಇದೆ ಅಂತಾರೆ, ಮತ್ತೆ ಮನುಷ್ಯನ ದೇಹದಲ್ಲೂ 70% ನೀರೇ ಇದೆ ಅಂತಾರೆ. ನೀರ್ ಎಷ್ಟು ಮುಖ್ಯ ಅಂತ ಎಲ್ಲರಿಗೂ ಗೊತ್ತು, ಆದ್ರೆ ಅದನ್ನು ಉಳಿಸೋದಕ್ಕೆ ಮಾತ್ರ ಯಾರು ಯೋಚನೆ ಮಾಡೋದಿಲ್ಲ. ಆದ್ರೆ ಶಮಣ, 70% ನೀರು ನಮಗೆ ಲಭ್ಯ ಇದ್ರು ಮನುಷ್ಯನಿಗೆ ಬಳಕೆಗೆ ಕುಡಿಯುವಿಕೆಗೆ ಇರುವಂತಹ ನೀರಿನ ಪ್ರಮಾಣ ಮಾತ್ರ ಅಲ್ಪ. ಹೌದು, 3% ಅಂದ್ರೆ ಎಷ್ಟೆಲ್ಲವೂ ಕೂಡ ಉಪ್ಪು ನೀರು ಅಂತ, ಅದನ್ನ ನಾವು ಉಳಿಸ್ಕೊಳ್ಬೇಕಾಗಿದೆ. ಆಮೇಲೆ ಮತ್ತೆ ಈಗ ನೀರು ಅಂದ ತಕ್ಷಣ ನೀರು ಉಳಿಸುವುದರ ಜೊತೆ ಜೊತೆಗೆ ಶಮಣ್ಣ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವಿದ್ದೀವಿ, ಸಾಕಷ್ಟು ಬಿಸಿಲು ತನ್ನ ಬಿಸಿ ಗಾಳಿಯನ್ನ ಕೊಡ್ತಾ ಇದೆ. ನಮ್ಮ ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು ಅಂದ್ರೆ ಇವತ್ತು ನಾವು ಹೆಚ್ಚು ಹೆಚ್ಚು ನೀರನ್ನ ಸೇವಿಸೋದು ಅತ್ಯಗತ್ಯ. ಒಂದು ಕಡೆಯಿಂದ ನೀರನ್ನ ಹಿತಮಿತವಾಗಿ ಬಳಕೆ ಮಾಡಿ ಅಂತ ಹೇಳೋದು, ಇನ್ನೊಂದು ಕಡೆಯಿಂದ ನೀರನ್ನ ಜಾಸ್ತಿ ಕುಡೀರಿ ಅಂತ ಹೇಳೋದು ಅಲ್ಲ, ಬದುಕೋಳಕ್ಕೆ ಶಾಮಣ್ಣ ನೀರನ್ನ ಹೆಚ್ಚು ಬಳಸಬೇಕು. ಹೌದು ಅಲ್ಲ, ಅಂದ್ರೆ ಬಳಸುವಿಕೆ ಜಾಸ್ತಿ ಬೇಕು ಅಂದಾಗ ಉಳಿಸುವಿಕೆ ಕೂಡ ಜಾಸ್ತಿ ಆಗ್ಬೇಕು. ಹೌದು, ನೀರನ್ನ ಪೋಲು ಮಾಡಬಾರ್ದು ಅಂತ ಅಂದ್ರೆ ನೀರನ್ನ ಪೋಲು ಮಾಡಬಾರ್ದು ಅಂದ್ರೆ ನಾವೇ ಈಗ ಅಡಿಗೆ ಮನೆಯಲ್ಲೇ ಆದ್ರೂ ನಾವೆಷ್ಟೆಲ್ಲ ಪೋಲು ಮಾಡ್ತೇವೆ ನೀರನ್ನ. ಈಗ ತರಕಾರಿ ತೊಳಿತೇವೆ, ಬೇಳೆಕಾಳನ್ನ ತೊಳಿತೇವೆ, ಅಕ್ಕಿ ತೊಳಿತೇವೆ, ಈ ನೀರನ್ನ ನಾವು ಇನ್ನೊಂದು ಯಾವ್ದಕ್ಕಾದ್ರೂ ಗಿಡಗಳಿಗೆ ಹಾಕೊಂಡು ಮರು ಬಳಕೆ ಮಾಡ್ಕೊಳ್ಬಹುದು. ಮತ್ತೆ ಶಮಣ್ಣ, ನಾವು ನೋಡ್ತಿರ್ತೀವಲ್ಲ ಮನೆ ಮುಂದೆ ದೊಡ್ಡ ಪೈಪ್ ಹಾಕಿ ಗಾಡಿ ತೊಳೆಯೋದು, ಆ ನೀರ್ ಹರಿತಾನೆ ಇರ್ತದೆ. ಹೌದು, ಇದನ್ನೆಲ್ಲ ನಾವು ಕಡಿವಾಣ ಹಾಕೊಳ್ಬಹುದು ಅಲ್ಲಲ್ಲಿ. ಹೌದು, ಅದರಲ್ಲಿ ಎಷ್ಟೋ ನೀರ್ ಪೋಲಾಗತ್ತೆ. ಹೌದು ಹೌದು, ಅದು ಕುಡಿಯುವ ನೀರು ಬಂದಾಗ್ಲೇನೆ ಆ ತರದ ಕೆಲಸಗಳು ಆಗ್ತಾ ಇರ್ತದೆ. ಅಂದ್ರೆ ಈ ಒಂದು ಧೋರಣೆ ಒಬ್ರು ಇಬ್ರು ಮಾಡಿದ್ರೆ ಸಾಕಾಗೋದಿಲ್ಲ, ಸಾಮೂಹಿಕವಾಗಿ ಸಾಮೂಹಿಕವಾಗಿ ಈ ತರದ ಧೋರಣೆಗಳು ಬಂದಾಗ ನಾವು ಒಂದ್ ಸ್ವಲ್ಪ ಅಲ್ಪ ಕಾಣಿಕೆಯನ್ನ ನಮ್ಮ ಪ್ರಕೃತಿಗೆ ಕೊಡಬಹುದು ಅಂತ. ಪ್ರತಿ ಮನೆಯಲ್ಲಿಯೂ ಕೂಡ ಬೆಳಗಿನ ಹೊತ್ತು ಬ್ರಷ್ ಮಾಡುವಂತಹ ಸಂದರ್ಭದಲ್ಲಿ ಆಗ್ಬಹುದು, ಅಥವಾ ಶೇವಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಆಗ್ಬಹುದು, ಟ್ಯಾಪ್ ಅನ್ನ ಬಿಟ್ಟುಕೊಂಡು ಎಷ್ಟು ಜನ ಬಳಕೆ ಮಾಡ್ತಾರೆ ಯೋಚನೆ ಮಾಡೋದು. ಹೌದು, ಆವಾಗಾಯ್ತಾ ಪಾತ್ರೆ ತೊಳೆಯುವಾಗ ಪಾತ್ರೆ ಉಜ್ಜುತ್ತಿರ್ತಾರೆ, ಆವಾಗ್ಲೇ ಮೇಲೆ ನಲ್ಲಿ ಆನ್ ಆಗೇ ಇರುತ್ತೆ, ನೀರು ಹರಿತಾನೆ ಇರ್ತದೆ. ಹಂಗೆ ಅಂದ್ರೆ ಇವು ನಮಗೆ ಕಣ್ಣಿಗೆ ಕಾಣುವಂತ ಸಣ್ಣ ಸಣ್ಣ ವಿಷಯಗಳಾದ್ರೂ ಕೂಡ ಈ ಸಣ್ಣ ವಿಷಯ ಒಬ್ಬರಿಂದ ಹತ್ತು ಜನರಲ್ಲಿ ಸೇರಿದಾಗ ಸಾಕಷ್ಟು ಪ್ರಮಾಣದಲ್ಲಿ ನಾವು ಉಳಿಸಬಹುದು. ಹನಿ ಹನಿ ಕೂಡಿದ್ರೆ ಹಳ್ಳ ಆಗ್ತದೆ, ಆದ್ರೆ ಇಲ್ಲಿ ಹನಿ ಹನಿ ಸೇರಿ ದೊಡ್ಡ ಹಳ್ಳ ಆಗ್ತದೆ ಅಂತ. ಅಂತೂ ಶಮಣ್ಣ, ಯುಗಾದಿ ದಿನ ಮನೆಗೆ ಬಂದಿದ್ಯಾ? ಯುಗಾದಿ ಹಬ್ಬದ ದಿನ ಹಬ್ಬದ ಅಡುಗೆ ಇದೆ. ಹಬ್ಬದ ಅಡುಗೆ ವಿಶೇಷ ಅಂದ್ರೆ ಇವತ್ತು ಹೋಳಿಗೆ ಮಾಡಿದ್ದೀವಿ, ಒಬ್ಬಟ್ಟು ಒಬ್ಬಟ್ಟು. ಹಂಗಾಗಿ ಬಿಸಿ ಬಿಸಿ ಒಬ್ಬಟ್ಟು ಅದ್ರ ಜೊತೆಗೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ಚೆನ್ನಾಗಿ ತಿನ್ಕೊಂಡು ದೇಸಿ ತುಪ್ಪ. ಯುಗಾದಿ ಹಬ್ಬ ಎಲ್ರಿಗೂ ಒಳ್ಳೇದು ಮಾಡ್ಲಿ ಅಂತ ನಾವು ಹಾರೈಸ್ತಾ ಇನ್ನೊಂದು ಯುಗ ಬರ್ಲಿ ಅಂತ. ಹೌದು ಹೌದು, ಆದ್ರೆ ಶಾಮಣ್ಣ ಮತ್ತೆ ಬರ್ಲಿ, ಯುಗಾದಿ ಮತ್ತು ಮುಂದಿನ ವರ್ಷ ಬರ್ಲಿ. ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಮಂಜುಳಾ ಪುರಾಣಿಕ್, ಟಿಎಸ್ ಪ್ರಸಾದ್ ಹಾಗೂ ರೂಪಾಗೌಡ. ರೈತ ಬಾಂಧವರೇ, ಈಗ ಕೇಳಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಅಡಿಯಲ್ಲಿ ರೇಷ್ಮೆ ಇಲಾಖೆಯಿಂದ ರೈತರಿಗೆ ಸಿಗುವ ಸೌಲಭ್ಯಗಳ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ರೇಷ್ಮೆ ಇಲಾಖೆಯ ಪ್ರಭಾರಿ ಉಪನಿರ್ದೇಶಕರಾಗಿರುವ ಶ್ರೀಧರ್ ಹೆಗಡೆ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೇ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಥವಾ ಮನ್ರೇಗಾ ಎನ್ನುವಂತಹದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೂ ಕೂಡ ವಿವಿಧ ಇಲಾಖೆಗಳಲ್ಲಿ ಅನುಷ್ಠಾನ ಆಗ್ತಾ ಇದೆ, ರೈತರಿಗೂ ಕೂಡ ಇದರಿಂದ ಸಾಕಷ್ಟು ಉಪಯೋಗ ಆಗ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ನಾವು ಕೇಳಿದ್ದೀವಿ. ವಿಶೇಷವಾಗಿ ರೇಷ್ಮೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಕೃಷಿ ಅಭಿವೃದ್ಧಿ ಆಗ್ಬೋದು ಅಥವಾ ಒಂದು ಉದ್ಯಮವಾಗಿ ಬೆಳೆಯುವಂಥದ್ದಾಗ್ಬೋದು, ಇದಕ್ಕೆ ಈ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಯಾವ ರೀತಿ ನೆರವಾಗ್ತಾ ಇದೆ, ಈ ವಿಚಾರವಾಗಿ ಹೆಚ್ಚಿನ ವಿವರವನ್ನು ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಪ್ರಭಾರಿ ಉಪನಿರ್ದೇಶಕರು ರೇಷ್ಮೆ ಇಲಾಖೆ ಆಗಿರುವಂತಹ ಶ್ರೀಧರ್ ಹೆಗಡೆಯವರಿದ್ದಾರೆ. ಶ್ರೀಧರ್ ಹೆಗಡೆಯವರಿಗೆ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಹೇಳಿ, ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಜಿಲ್ಲೆಯಲ್ಲಿ ಅನುಷ್ಠಾನ ಆಗ್ತಾ ಇದೆ? ಸರ್, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಲೆನಾಡು ಪ್ರದೇಶ ಜಾಸ್ತಿ ಸರ್. ಹೌದು. ಇನ್ನು ಅರೆಮಲೆನಾಡು ಅಂತಂದ್ರೆ ನಮ್ಮ ಹಳಿಯಾಳ ಮತ್ತೆ ಮುಂಡಗೋಡು ಭಾಗ ಬರ್ತದೆ ಸರ್. ಹಳಿಯಾಳ ಮತ್ತು ಮುಂಡಗೋಡು ಭಾಗದಲ್ಲಿ ಹೆಚ್ಚಿಗೆ ಇದೆ, ಅದನ್ನ ಬಿಟ್ಟರೆ ಮಲೆನಾಡು ಭಾಗದಲ್ಲಿ ಸಿದ್ದಾಪುರ ಬರ್ತದೆ ಸರ್. ಆಮೇಲೆ ಕಾರವಾರ, ಅಂಕೋಲಾ, ಜೊಯ್ಡಾ, ಹೀಗೆಲ್ಲ ಸ್ವಲ್ಪ ಚದುರಿದಂತೆ ನಮ್ಮ ರೇಷ್ಮೆ ವ್ಯವಸಾಯ ಇದೆ. ಇಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ಮೂರು ಸ್ಕೀಮ್ ಅನ್ನ ಇದು ಮಾಡ್ತಾ ಇದೀವಿ ಸರ್. ಒಂದು, ನಾವು ಹಿಪ್ಪುನೇರಳೆ ನಾಟಿಗೆ ಸಹಾಯಧನ ಕೊಡುವಂತಹದ್ದು. ಅದು ಒಂದು ಎಕರೆಗೆ 221 ಮ್ಯಾಂಡೇಸ್ ಅಂತ ಬರ್ತದೆ ಸರ್, ಅದು ಮಾನವ ದಿನಗಳು. ಅಷ್ಟು ನಾವು ಕೂಲಿ ಕೆಲಸವನ್ನ ಮಾಡಬಹುದು. ಅದಕ್ಕೆ ಸಂಬಂಧಪಟ್ಟಂತೆ 40% ಈ ಮಟೀರಿಯಲ್ ಕಾಸ್ಟ್ ಅನ್ನ ಕೊಡ್ಲಿಕ್ಕೆ ಅವಕಾಶ ಇದೆ ವಸ್ತು ರೂಪದಲ್ಲಿ ಕೊಡುವಂತ. ಆಮೇಲೆ ಇನ್ನೊಂದು ಹಿಪ್ಪುನೇರಳೆ ನರ್ಸರಿ ಅಂತೇಳಿ, ಈ ಹಿಪ್ಪುನೇರಳೆ ವ್ಯವಸಾಯದಲ್ಲಿ ನಾವು ನರ್ಸರಿ ಮಾಡಿ ಹಚ್ಚಿದರೆ ಇಲ್ಲಿ ಮಲೆನಾಡು ಮತ್ತೆ ಅರೆಮಲೆನಾಡು ಪ್ರದೇಶ ಮಳೆ ಹೆಚ್ಚಿಗೆ ಆಗೋದ್ರಿಂದ ನಾವು ಹಿಪ್ಪುನೇರಳೆ ಕಡ್ಡಿಯನ್ನ ನಾಟಿ ಮಾಡಿದ್ರೆ ಅದು ಕೊಳೆಯುವಂತಹ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ನಾವು ನರ್ಸರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅದಕ್ಕೆ 283 ಮಾನವ ದಿನಗಳ ಕೂಲಿ ವೆಚ್ಚವನ್ನು ಕೊಡೋದಕ್ಕೆ ಅವಕಾಶ ಇದೆ ಸರ್. ಅದಕ್ಕೆ ತಕ್ಕಂತೆ 40% ನಾವು ಮಟೀರಿಯಲ್ ಇದನ್ನು ಕೂಡ ಕೊಡ್ತಾ ಇದ್ದೀವಿ. ಅದರ ನಂತರ ನಮ್ಮ ಹಿಪ್ಪುನೇರಳೆ ವ್ಯವಸಾಯದಲ್ಲಿ ಮರಗಡ್ಡೆ ಅಂತೇಳಿ ಬರ್ತದೆ ಸರ್. ಅದು ಆ ಮರಗಡ್ಡೆ ಅಂತಂದ್ರೆ ಒಂದು ಗಿಡದಿಂದ ಒಂದು ಗಿಡಕ್ಕೆ ಸುಮಾರಾಗಿ 10 ಫೂಟ್ ಅಂತರ, ಮತ್ತೆ ಸಾಲಿನಿಂದ ಸಾಲಿಗೆ 10 ಫೂಟ್ ಅಂತರ ಮಾಡಿ, ಮತ್ತೆ ರೇಷ್ಮೆ ನರ್ಸರಿ ಏನಿದೆ ಅದು ಸುಮಾರಾಗಿ 1 ವರ್ಷದಷ್ಟು ಬೆಳೆಸಿಕೊಂಡು ನಂತರ ದೊಡ್ಡದಾದ ಗಿಡವನ್ನ ಮಾಡಿಕೊಂಡು ಅದನ್ನ 2x2 ಫೂಟಿನ ಅಡಿಗಳ ಅಂತರದ ಒಂದು ಗುಣಿಯನ್ನ ಮಾಡಿ ಅದರಲ್ಲಿ ಆ 1 ವರ್ಷದ ಗಿಡವನ್ನ ನಾಟಿ ಮಾಡತಕ್ಕಂಥದ್ದು. ಅದಕ್ಕೆ ನಮ್ಮಲ್ಲಿ 112 ಮಾನವ ದಿನಗಳು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೊಡುವಂತಹ ಸ್ಕೀಮ್ ಇದೆ ಸರ್. ಹೀಗೆ ಟೋಟಲ್ ಆಗಿ ಈಗ 3 ಸ್ಕೀಮ್ಗಳನ್ನು ನಾವು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೀವಿ ಸರ್. ಅಂದ್ರೆ ವಿಶೇಷವಾಗಿ ಈ ರೇಷ್ಮೆಗೆ ಸಂಬಂಧಪಟ್ಟ ಹಾಗೆ ಈ ಮಲ್ಬರಿ ಅಥವಾ ಏನು ಹಿಪ್ಪುನೇರಳೆ ಏನಿದೆ ಇದರ ನಾಟಿಗೆ ಸಂಬಂಧಪಟ್ಟಂತಹ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ಈ ಫಲಾನುಭವಿ ಆಧಾರಿತ ಇದರಲ್ಲಿ ಸ್ಕೀಮ್ ಏನಿದೆ ಇವು ಹಿಪ್ಪುನೇರಳೆ ನಾಟಿ ಮತ್ತೆ ಅದಕ್ಕೆ ತಕ್ಕಂತೆ ಪ್ರೋತ್ಸಾಹವನ್ನು ನೀಡುವಂತಹದ್ದು. ಮುಂದೆ ರೈತ ತನ್ನ ಸ್ವಾವಲಂಬಿ ಆಗೋದಕ್ಕೆ ಆರ್ಥಿಕ ಪರಿಸ್ಥಿತಿಯನ್ನ ಹೆಚ್ಚಿಕೊಳ್ಳೋದಕ್ಕೆ ಈ ಗಿಡಗಳನ್ನ ಪೋಷಣೆ ಮಾಡುವಂತಹ ಕೆಲಸ ನಮ್ಮ ಈ ಉದ್ಯೋಗ ಖಾತ್ರಿ ಯೋಜನೆಯಿಂದ ರೇಷ್ಮೆ ಇಲಾಖೆಯಿಂದ ಕಾರ್ಯಗತವಾಗ್ತಾ ಇದೆ ಸರ್. ಉದ್ಯೋಗ ಅಂದ್ರ ತಕ್ಷಣ ಈ ಅದರಲ್ಲಿ ಆ ನೀರಾವರಿ ವ್ಯವಸ್ಥೆ ಮಾಡ್ಕೊಳ್ಳುವಂತಹದ್ದಿರ್ಬೋದು ಅಥವಾ ಸಿಂಪರಣೆ ಮಾಡುವಂತಹದ್ದಿರ್ಬೋದು, ಈ ಉದ್ಯೋಗವನ್ನು ಕೂಡ ಸೇರಿಸಿಕೊಳ್ಬಹುದಾ ಸರ್? ಇದರಲ್ಲಿ ನಮ್ಮ ಇಲಾಖೆಯಿಂದ ಅಂದ್ರೆ ನಮ್ಮ ಕಮಿಷನರು ಮತ್ತೆ ಗವರ್ಮೆಂಟ್ ಇಂದ ಕೊಟ್ಟಿರ್ತಕ್ಕಂಥದ್ದು 3 ಸ್ಕೀಮ್ಗಳಾದ್ರೆ ನಮ್ಮ ಇಲಾಖೆಯ ಬೇರೆ ಕಾರ್ಯಕ್ರಮಗಳ ಮುಖಾಂತರ ನಾವು ಹನಿ ನೀರಾವರಿ ಕೊಡಲಿಕ್ಕೆ ಅವಕಾಶ ಇದೆ ಸರ್. ಹನಿ ನೀರಾವರಿ ಅಂದ್ರೆ ಕೃಷಿ ಸಿಂಚಾಯಿ ಯೋಜನೆ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ನಾವು ಹನಿ ನೀರಾವರಿ ವ್ಯವಸ್ಥೆಯನ್ನ ಮಾಡಿಕೊಡೋದ್ರಿಂದ ಮುಂದೆ ಗಿಡಗಳು ಸಾಯಿದನೆ ಒಳ್ಳೆ ಗಿಡ ಬೆಳೆದು ಅದನ್ನ ರೈತ ಬೆಳೆಸ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಸರ್, ಹನಿ ನೀರಾವರಿ ವ್ಯವಸ್ಥೆಯನ್ನ ಕೊಡೋದ್ರಿಂದ. ಇದು ಕೂಡ ನಮ್ಮ ಇಲಾಖೆಯಿಂದ ಕೊಡ್ತಾ ಇದೀವಿ ಸರ್. ಶ್ರೀಧರ್ ಹೆಗ್ಗಡೆಯವರೀಗ ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಫಲಾನುಭವಿ ಆಗಬೇಕಿದ್ರೆ ಯಾವ ರೀತಿ ಮುಂದುವರಿಬೇಕು ರೈತರು ಅಂತ? ಈಗ 100 ರಿಂದ 120 ದಿವಸಗಳು ನೀವು ಹೇಳಿದ್ರೆ ಬೇರೆ ಬೇರೆ ಯೋಜನೆಗಳಲ್ಲಿ 120 ದಿವಸಗಳ ಉದ್ಯೋಗವನ್ನು ಪಡ್ಕೊಳ್ಬಹುದು ಅಂತ, ಯಾವ ರೀತಿ ಅರ್ಜಿ ಹಾಕಬೇಕು, ಏನೇನು ಆಧಾರವನ್ನು ಕೊಡಬೇಕು? ಉದ್ಯೋಗ ಖಾತ್ರಿ ಯೋಜನೆ ಅಂದ ಕೂಡಲೇ ಮುಖ್ಯವಾಗಿ ಸಣ್ಣ ರೈತರು, ಅತಿ ಸಣ್ಣ ರೈತರು, ಮತ್ತೆ ಎಸ್ಸಿ ಎಸ್ಟಿ ಆದ್ರೆ ಹಿಡುವಳಿಯ ಪ್ರಮಾಣ ಇರಲಾರದು, ಬಟ್ ಸಣ್ಣ ರೈತರು ಅತಿ ಸಣ್ಣ ರೈತರು ಅಂದ್ರೆ ಸುಮಾರು 5 ಎಕರೆ ಒಳಗೆ ಬರ್ತಕ್ಕಂತ ರೈತರನ್ನ ಆಯ್ಕೆ ಮಾಡ್ತೀವಿ ಸರ್. ಈ 2 ಇದರಲ್ಲಿ ನಮ್ಮ ಜಿಲ್ಲೆ ಒಳಗೆ ಹೆಚ್ಚಿನದಾಗಿ ಸಣ್ಣ, ಅತಿ ಸಣ್ಣ ಮತ್ತೆ ಎಸ್ಸಿ ಎಸ್ಟಿ ಈ ಇಬ್ಬರನ್ನ ಆಯ್ಕೆ ಮಾಡಿ ಸಾಮಾನ್ಯವಾಗಿ ರೇಷ್ಮೆ ಅಂದ್ರೆ ಹಿಪ್ಪುನೇರಳೆ ಬೆಳೆಯುವಂತವ್ರು ಅರ್ಧ ಎಕರೆ 1 ಎಕರೆಯಲ್ಲಿ ಮಾಡೋದ್ರಿಂದ ಮತ್ತೆ ಅವರಿಗೆ ಅನುಕೂಲನೂ ಆಗಿ ಅವರ ಆರ್ಥಿಕ ಮಟ್ಟವನ್ನು ಈ ರೀತಿಯಲ್ಲಿ ಸುಧಾರಿಸಿಕೊಳ್ಳೋದಕ್ಕೆ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಅವರಿಗೂ ಕೂಡ ನಾವು ಇದರಲ್ಲಿ ಸೇರಿಸ್ಕೊತಾ ಇದೀವಿ ಸರ್. ಯಾವ ರೀತಿ ಅರ್ಜಿ ಹಾಕುವಂತದ್ದು? ಅರ್ಜಿ ಅಂದ್ರೆ RTC ಬೇಕು, ಆಮೇಲೆ ಹಿಡುವಳಿ ಸರ್ಟಿಫಿಕೇಟ್ ಬೇಕು, SC ST ಆದ್ರೆ ಅವರು SC ST ಒಂದು ಸರ್ಟಿಫಿಕೇಟ್ ಬೇಕು. ಇವುಗಳ ಮುಖಾಂತರ ಮೊದಲನೇದಾಗಿ ನಮಗೆ ಅವರು ಅರ್ಜಿಯನ್ನ ಕೊಟ್ಟು ನಾವು ಕ್ರಿಯಾಯೋಜನೆಯನ್ನ ಮಾಡಿ ಅದನ್ನ ಗ್ರಾಮ ಪಂಚಾಯತದಲ್ಲಿ ಗ್ರಾಮ ಸಭೆಯಲ್ಲಿ ಅದನ್ನ ಆಯ್ಕೆ ಮಾಡಿಕೊಂಡು ನಂತರ ತಾಲೂಕಾ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ದಲ್ಲಿ ಅನುಮೋದನೆ ಪಡ್ಕೊಂಡು ಇಟ್ಕೊಂಡ ಮೇಲೆ ನಾವು ಅದನ್ನ ಮುಂದಿನ ಕಾರ್ಯಕ್ರಮ ನಮ್ದೇನಿದೆ ಅನುಷ್ಠಾನವನ್ನ ನಾವು ಮಾಡ್ತೀವಿ ಇಲಾಖೆ ವತಿಯಿಂದ. ಈಗ ಈ ಉದ್ಯೋಗ ಚೀಟಿ ಪಡೆಯುವುದಂತ ಇದೆಯಲ್ಲ, ಏನದು, ಅದನ್ನ ಒಂದು ವ್ಯವಸ್ಥೆಯನ್ನ ಹೇಗೆ ಅನುಷ್ಠಾನ ಮಾಡಲಾಗ್ತದೆ? ಈ ಉದ್ಯೋಗ ಚೀಟಿ ಅಂದ್ರೆ ಜಾಬ್ ಕಾರ್ಡ್ ಏನಂತ ನಾವು ಹೇಳ್ತೀವಿ, ಇದನ್ನ ನಾವು ಗ್ರಾಮ ಪಂಚಾಯತದಿಂದ ಪಡ್ಕೋತೀವಿ. ಯಾಕೆಂದ್ರೆ ಅದು ಎಲ್ಲ ಮೇಂಟೈನ್ ಆಗ್ತಕ್ಕಂಥದ್ದು ಗ್ರಾಮ ಪಂಚಾಯತದಿಂದ. ನಾವು ರೈತರಿಗೆ ಅದನ್ನ ಹೇಳಿ ಗ್ರಾಮ ಪಂಚಾಯತದಿಂದ ಉದ್ಯೋಗ ಕಾರ್ಡ್ ಅನ್ನ ತೆಗೆದುಕೊಂಡು ನಂತರ ಮುಂದಿನ ಕಾರ್ಯಕ್ರಮಗಳೇನಿದೆ ಅವರದ್ದು ಬ್ಯಾಂಕ್ ಅಕೌಂಟ್ ನಂಬರ್ ಫ್ರೀಜ್ ಮಾಡತಕ್ಕಂಥದ್ದು ಅದು ಕೂಡ ಗ್ರಾಮ ಪಂಚಾಯತದಲ್ಲೇ ಮಾಡ್ತಾ ಇದ್ದಾರೆ. ಈಗ ಬರ್ತಾ ಈಗ ನಾನ್ ಆಧಾರ ಆಧಾರ ಅಂತೇಳಿ ಮೊದಲು ಎರಡಕ್ಕೂ ನಾವು ಪೇಮೆಂಟ್ ಮಾಡ್ತಾ ಇದ್ವಿ, ಈಗ ನಾನ್ ಆಧಾರಕ್ಕೆ ಇಲ್ಲ. ಹಾಗಾಗಿ ಪ್ರತಿಯೊಂದು ಅಕೌಂಟು ಆಧಾರ ಫ್ರೀಜ್ ಆಗಿರಲೇಬೇಕು ಲಿಂಕ್. ಆ ನಿಟ್ಟಿನಲ್ಲಿ ಬ್ಯಾಂಕ್ನವರಿಗೆ ಮತ್ತೆ ಪಂಚಾಯತ್ ರೈತರಿಗೆ ಅದನ್ನ ನಾವು ಒಡಂಬಡಿಕೆ ಮಾಡಿಸಿ ಅದನ್ನ ಲಿಂಕ್ ಮಾಡಿಸ್ತಾ ಇದೀವಿ. ಒಂದು ಕುಟುಂಬದಲ್ಲಿ 4 ಜನ ರೈತರು ಅಂತಲ್ಲ, ಆ ಕುಟುಂಬದ ಸದಸ್ಯರೆಲ್ಲ ಸೇರಿ 4 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ, ಗಂಡ ಹೆಂಡತಿ ಇರಬಹುದು, ಮಕ್ಕಳು ಇರಬಹುದು. ಹೌದು, ಇವರೆಲ್ಲರಿಗೂ ಕೂಡ ಈ ಉದ್ಯೋಗ ಚೀಟಿಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಉಂಟಾ? ಹೇಗೆ ಇದು? ಇದೆ ಸರ್, ಯಾಕಂದ್ರೆ ಒಬ್ಬ ಮನೆಯ ಓನರ್ ಅಂತಂದ್ರೆ ಉಳಿದವರ ಹೆಸರನ್ನ ಅಲ್ಲಿ ನಮೂದಿಸಿರ್ತಾರೆ ಸರ್. ಹಾಗಿದ್ದಾಗ ನಾವು ಅವರನ್ನು ಕೂಡ ತಗೊಂಡು ಕೆಲಸ ಮಾಡ್ತೀವಿ ಸರ್. ಒಂದು ಮನೆಯಲ್ಲಿ 4 ಜನ ಇದ್ರೆ ಅವರು ವಯಸ್ಸು 18 ವರ್ಷ ಮೇಲ್ಪಟ್ಟಿದ್ರೆ ಅವ್ರಗಳದ್ದು ನಾವು ಸೇರಿಸ್ಕೊಂಡು ಮಾಡ್ತೀವಿ ಸರ್. ಒಂದೇ ಮನೆಯಲ್ಲಿ ಒಂದು ಕುಟುಂಬ ಅಂತೇಳಿ ತಗೋತೀವಿ ಸರ್. ಅವಕ್ಕೆ 100 ದಿನ 150 ದಿನ ಇಡೀ ಕುಟುಂಬಕ್ಕೆ ಸೇರಿ 100 ದಿನ ಅಥವಾ ಸರ್ಕಾರ 150 ದಿನ ಮಾಡಿದ್ರೆ 150 ದಿನ ಮಾತ್ರ ಪೇಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ ಸರ್. ಈಗ ರೇಷ್ಮೆ ಅಥವಾ ಈ ಒಂದು ಹಿಪ್ಪುನೇರಳೆ ಗಿಡವನ್ನು ನಾಟಿ ಮಾಡುವುದಕ್ಕೆ ಇಷ್ಟು ಏನು ದಿವಸಗಳ ಒಂದು ಉದ್ಯೋಗವನ್ನು ಪಡಿಬಹುದು ಅಂತ ಹೇಳಿದ್ರಿ. ಹೌದು. ಇದನ್ನು ನಿರ್ಧಾರ ಮಾಡುವವರು ಯಾರು? ಈಗ ನನಗೆ ಒಂದು 1/2 ಎಕರೆ ಪ್ರದೇಶದಲ್ಲಿ ರೇಷ್ಮೆ ನಾಟಿ ಮಾಡಬೇಕು ಹಿಪ್ಪನೇರಳೆಯನ್ನ, ಅಥವಾ 1 ಎಕರೆ ಪ್ರದೇಶದಲ್ಲಿ ನಾಟಿ ಮಾಡಬೇಕು, ಇಷ್ಟೇ ಒಂದು ಜಾಬ್ ವರ್ಕ್ ಬೇಕು ಅಂತ ನಿರ್ಧಾರ ಮಾಡುವವರು ಯಾರು? ಅಂದ್ರೆ ಈಗ ನಮ್ಮ ಇಲಾಖೆಯಿಂದ ಈಗ ನಾನೇನು ಹೇಳದ್ನಲ್ಲ, ಗೈಡ್ಲೈನ್ಸ್ ಅಂತ ಕೊಟ್ಟಿರ್ತಾರೆ ಸರ್. ಸರಿ. ಪ್ರತಿ ವರ್ಷನೂ ನಮಗೆ ಗೈಡ್ಲೈನ್ಸ್ ಅನ್ನ ಕೊಟ್ಟು ನೀವು ಇಂತಿಂಥ ಕೆಲಸಕ್ಕೆ ಇಷ್ಟಿಷ್ಟೇ ಮಾನವ ದಿನಗಳು, ಇಂತಿಂಥವ್ರನ್ನೇ ತೆಗೆದುಕೋಬೇಕು ಅಂತ ಇಲಾಖಾ ಒಂದು ಮಾರ್ಗಸೂಚಿ ಪ್ರಕಾರನೇ ನಾವು ಕೆಲಸ ಮಾಡಬೇಕಾಗ್ತದೆ ಸರ್. ಅದ್ರ ಪ್ರಕಾರನೇ ನಾವು ಫಲಾನುಭವಿಗಳ ಆಯ್ಕೆ ಇರಲಿ ಯಾವುದನ್ನಾದರೂ ನಾವು ಮಾಡ್ತೀವಿ ಸರ್ ಮಾರ್ಗಸೂಚಿ ಪ್ರಕಾರ. ಅದಕ್ಕೆ ಅರ್ಜಿ ಹಾಕಿದವರಿಗೆ ಎಲ್ರಿಗೂ ಕೂಡ 100-120 ದಿವಸಗಳ ಉದ್ಯೋಗ ಸಿಗುವುದಿಲ್ಲ? ಇಲ್ಲ ಸರ್, ಅದು ಫಲಾನುಭವಿ ಆಧಾರಿತ ಆಗದ್ರಿಂದ ನಾವು ಹಿಪ್ಪುನೇರಳೆ ನಾಟಿಯನ್ನೇ ಮಾಡಬೇಕು. ಅದನ್ನ ಮಾಡದ ಹೊರತು ನಮ್ದು ಯಾವುದು ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನ ಮಾಡಲಿಕ್ಕೆ ಬರುವುದಿಲ್ಲ ಸರ್. ಬೇರೆ ಯಾವುದೇ ಸ್ಕೀಮ್ ಇರಲಿ, ಹಿಪ್ಪುನೇರಳೆ ನಾಟಿ ಮಾಡಿದ ಮೇಲೆ ನಾವು ಪಾಸ್ಬುಕ್ ಏನು ಕೊಡ್ತೀವಿ, ಅದರ ನಂತರನೇ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಸರ್. ಅಂದ್ರೆ ಈಗ ಇದಕ್ಕೆ ಅರ್ಜಿ ಹಾಕುವುದಕ್ಕೆ ಏನಾದರೂ ಕಾಲಮಿತಿ ಅಂತ ಏನಾದರೂ ಉಂಟು? ವರ್ಷದ ಇಂಥ ಸಮಯದಲ್ಲಿ ಅರ್ಜಿ ಹಾಕುವಂತದ್ದು ಅಂತ ಅಂದ್ರೆ ಸಾಮಾನ್ಯ ಇದು ನಮ್ಮ ಹಿಪ್ಪುನೇರಳೆ ನಾಟಿ ಮಳೆಗಾಲ ಆರಂಭದಲ್ಲಿ ಪ್ರಾರಂಭ ಆಗ್ತದೆ. ಜೂನ್ ಜುಲೈ ಆಗಸ್ಟ್ ಹೀಗೆ ಆತರ ಮುಂದುವರಿಯೋದ್ರಿಂದ ಆದಷ್ಟು ಏಪ್ರಿಲ್ ಮೇ ದಲ್ಲಿ ಇದು ಮಾಡಿದ್ರೆ ನಾವು ಆ ಒಂದು ಫೈನಾನ್ಷಿಯಲ್ ಇಯರ್ ಅಲ್ಲಿ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ತದೆ ಸರ್. ಈಗ ಇಡೀ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ಕಮ್ಮಿ 500-550 ಎಕರೆ ಪ್ರದೇಶದಲ್ಲಿ ನೇರಳೆ ಇದೆ ಅಂತ ಹೇಳುವಂತದ್ದು, ಇದು ವಿಸ್ತಾರ ಆಗ್ತಾ ಇದೆಯಾ ಅಥವಾ ವಿಸ್ತಾರ ಮಾಡೋದಕ್ಕೆ ಅವಕಾಶ ಇದೆಯಾ? ವಿಸ್ತಾರ ಮಾಡುವುದಕ್ಕೆ ನಮ್ಗೆ ಏನಾಗಿದೆ ಅಂದ್ರೆ ಮಲೆನಾಡು ಭಾಗದಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ ಆಗ್ತಾ ಇದೆ ಸರ್. ಹೆಚ್ಚಿನ ಮಳೆ ಬರ್ತಾ ಇದೆ, ಮಳೆ ಒಂದು, ಆಮೇಲೆ ಈ ಹಿಪ್ಪುನೇರಳೆ ಗಿಡಗಳಿಗೆ ಮಂಗಗಳು ಮತ್ತು ಜಿಂಕೆಗಳು ಆಮೇಲೆ ಕಾಡು ಪ್ರಾಣಿಗಳ ಹಾವಳಿನೂ ಜಾಸ್ತಿ ಇದೆ ಸರ್. ಒಂದು ಇನ್ನೊಂದು, ಈ ಮಲೆನಾಡು ಪ್ರದೇಶದಲ್ಲಿ ಹಿಡುವಳಿ ಕೂಡ ರೈತನಿಗೆ ತುಂಬಾ ಕಡಿಮೆ ಇದೆ ಸರ್. 2 ಎಕರೆ 1 ಎಕರೆ 1/2 ಎಕರೆ ಹೀಗಿರೋದ್ರಿಂದ ಮತ್ತು ಮಳೆ ಹೆಚ್ಚಾಗೋದ್ರಿಂದ ನಮಗೆ ಮಲೆನಾಡು ಭಾಗದಲ್ಲಿ ವಿಸ್ತರಣೆಗೆ ಸ್ವಲ್ಪ ಕಷ್ಟ ಇದೆ. ಆದರೂ ಕೂಡ ನಾವು ಸಿದ್ದಾಪುರ ತಾಲೂಕಿನಲ್ಲಿ ಹೆಚ್ಚು ಇದು ಮಾಡ್ತಾ ಇದೀವಿ ಸರ್. ಅಲ್ಲಿ P1 ಬೆಳೆ ಏನು ಇದೆ, CSR2 P1 ಅಂತೇಳಿ, ಅದನ್ನು ಸಿದ್ದಾಪುರ ಭಾಗದಲ್ಲಿನ ಮಾಡ್ತಾ ಇದ್ದೀವಿ. ಇನ್ನು ಉಳಿದಂತೆ ನಾವು ಡಬಲ್ ಹೈಬ್ರಿಡ್ಡು ಇವೇನು ಬರ್ತದೆ, ನೂಲು ಬಿಚ್ಚುವುದಕ್ಕೆ ಬಳಸ್ತಕ್ಕಂತಹ ಗೂಡನ್ನು ನಾವು ಹಳಿಯಾಳ ಮತ್ತು ಮುಂಡಗೋಡು ಭಾಗದಲ್ಲಿ ಬೆಳೆದು ಮಾಡ್ತಾ ಇದೀವಿ ಸರ್. ಈ ರೀತಿ ಹಳಿಯಾಳ ಮತ್ತು ಮುಂಡಗೋಡು ಭಾಗದಲ್ಲಿ ವಿಸ್ತರಣೆಗೆ ಹೆಚ್ಚು ಅವಕಾಶ ಇದೆ ಸರ್. ಅರೆಮಲ್ನಾಡು ಪ್ರದೇಶ ಆಗೋದ್ರಿಂದ ಅಲ್ಲಿ ಭೂಮಿ ಹಿಡುವಳಿ ಕೂಡ ಜಾಸ್ತಿ ಇದೆ ರೈತರಿಗೆ. ಮತ್ತೆ ಲೇಬಲ್ ಲ್ಯಾಂಡು ಈ ಕಡೆ ಮಲೆನಾಡಿಗಿಂತ ಸ್ವಲ್ಪ ಅಲ್ಲಿ ಫಲವತ್ತಾಗಿದೆ ಸರ್. ಹಾಗಾಗಿ ಮತ್ತೆ ರೈತರನ್ನು ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ, ಒಳ್ಳೆ ಒಳ್ಳೆ ರೈತರನ್ನ ಅಲ್ಲಿ ನಾವು ಬೆಳೆಸ್ತಾ ಇದೀವಿ ಸರ್. ಎರಡು ವಿಧಾನದಲ್ಲಿ ಇದನ್ನ ನಾಟಿ ಮಾಡುವುದು ಅಂತ ಹೇಳಿದ್ರೆ, ನೀವು ಗಿಡವಾಗಿ ಇದನ್ನ ಬೆಳೆಸಬಹುದು ಅಥವಾ ಮರವಾಗಿಯೂ ಕೂಡ ಬೆಳೆಸಬಹುದು ಅಂತ. ಆ ಮರವಾಗಿ ಬೆಳೆಸುವುದರಿಂದ ಏನೇ ಅನುಕೂಲತೆ? ಮರ ಅಂತಂದ್ರೆ ಈ ಮರ ಪದ್ಧತಿ ಕೋಲಾರದಲ್ಲಿ ಇದು ಹುಟ್ಟುತ್ತೆ ಸರ್. ಇದು ಯಾಕೆ ಅಂತಂದ್ರೆ ನೀರಿನ ಲಭ್ಯತೆ ಕಡಿಮೆ ಇರೋದ್ರಿಂದ ಒಂದು ಗಿಡವನ್ನ ದೊಡ್ಡದಾಗಿ ಬೆಳೆಸ್ಕೊಂಡು ಆ ಗುಣಿ ಕೂಡ ದೊಡ್ಡದಾಗಿ ಮಾಡಿ, ಅಂದ್ರೆ 2x2 ಆತರ ತೆಂಗಿನ ಮರ ಅಡಿಕೆ ಮರ ಬೆಳೆಸೋ ರೀತಿಯಲ್ಲಿ ದೊಡ್ಡದಾದ ಗುಣಿ ಮಾಡಿ ಅದಕ್ಕೆ ಸೊಪ್ಪು ಅವು ಇವು ಸಿಗ್ತದೆ ಅದನ್ನ ಹಾಕಿ ಗೊಬ್ಬರ ಹಾಕಿ ತುಂಬಿ ಆ ಸಸಿಯನ್ನ ನೆಡೋದ್ರಿಂದ ಅಷ್ಟು ದೊಡ್ಡದಾದ ಹೆಚ್ಚು ಒಂದು ಬೇರುಗಳು ಬಂದಂತಹ ಸಸಿಯನ್ನ ನಾಟಿ ಮಾಡೋದ್ರಿಂದ ಮುಂದೆ ಅದು ಸ್ವಲ್ಪ ಮರವಾಗಿ ಬೆಳೆಸ್ಕೊಂಡ್ರೆ, ಹೇಗೆ ನಾವು ಕಾಡಿನಲ್ಲಿ ಮರ ಬಂದು ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗೋದಿಲ್ವ, ಹಾಗೆ ಇದನ್ನು ಕೂಡ ಸುಮಾರು ಒಂದು 2.5-3 ಫುಟ್ ಎತ್ತರದಲ್ಲಿ ನಾವು ಗಿಡ ಕಡಿದು ನಮ್ಮ ಸೊಪ್ಪನ್ನ ಬೆಳೆಸ್ಕೊಳ್ಳೋದ್ರಿಂದ ನೀರು ಕಡಿಮೆ ಇದ್ರೂ ಕೂಡ ನಾವು ಹೆಚ್ಚು ಒಂದು ರೇಷ್ಮೆ ವ್ಯವಸಾಯ ಗೂಡನ್ನ ಬೆಳಿಬಹುದು ಸರ್. ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರೇಷ್ಮೆ ಕೃಷಿ ಎದುರಿಸುವಂತಹ ಒಂದು ಸವಾಲುಗಳು ಏನೇನು ಅಂತ, ವಿಶೇಷವಾಗಿ ಹೆಚ್ಚು ಮಳೆ ಬೀಳುವಂತಹ ಒಂದು ಪ್ರದೇಶ, ಕಾಡು ಪ್ರಾಣಿಗಳ ಹಾವಳಿ ಕೂಡ ಸಾಕಷ್ಟು ಇದೆ ಅಂತ ಹೇಳಿದ್ರಿ, ಇದಲ್ಲದೆ ಏನೇನು ಸವಾಲುಗಳಿವೆ? ಉತ್ತರ ಕನ್ನಡ ಇದು ಒಂದು ಮಲೆನಾಡು ಮತ್ತು ಅರೆಮಲ್ನಾಡು ಒಂದು ವಿಚಾರ ಸರ್. ಇನ್ನೊಂದು, ಇಲ್ಲಿ ಕೂಲಿಗಳ ಲಭ್ಯತೆ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಕಷ್ಟ ಸಾಧ್ಯ ಇದೆ ಸರ್. ನಾವು ಹೆಚ್ಚು ಮನೆಗಳಲ್ಲಿ ಏನು ನೋಡ್ತೀವಿ, ಇದಕ್ಕೆ ಮನೆಯಲ್ಲಿ ಯಾರಾದರೂ ಒಬ್ಬರಾದರೂ ಅದರಲ್ಲಿ ಇನ್ವಾಲ್ವ್ ಆಗಿದ್ದು ತೊಡಗಿಸಿಕೊಂಡ್ರೆ ಮಾತ್ರ ರೇಷ್ಮೆ ಕೃಷಿಯನ್ನ ಒಳ್ಳೆ ರೀತಿಯಲ್ಲಿ ಮಾಡಬಹುದು ಸರ್. ಈಗ ಬಹಳಷ್ಟು ಮನೆಗಳಲ್ಲಿ ಜನರ ಲಭ್ಯತೆಯೂ ಕಡಿಮೆ ಇದೆ ಸರ್, ಕೂಲಿಗಳ ಅಭಾವ ಇದೆ. ಹೀಗಾಗಿ ಕಾಡು ಪ್ರಾಣಿ ಮತ್ತೆ ಈ ಹೆಚ್ಚಿನ ಮಳೆಯ ಜೊತೆಗೆ ಈ ರೀತಿಯ ಒಂದು ತೊಂದರೆ ಕೂಡ ನಮ್ಗೆ ಆಗ್ತಾ ಇರೋದ್ರಿಂದ ವಿಸ್ತರಣಾ ಕಾರ್ಯದಲ್ಲಿ ಸ್ವಲ್ಪ ತೊಡಕಿದೆ ಸರ್. ಆಮೇಲೆ ಈಗ ಬಿತ್ತನೆಗೆ ಬೇಕಾಗಿರುವಂತಹ ಈ ಒಂದು ಬಿತ್ತನೆ ಕೋಟಿ, ಇದರ ಒಂದು ಲಭ್ಯತೆಯ ಬಗ್ಗೆ ಹೇಳಿ. ಇಲ್ಲಿ ಏನಾಗಿದೆ, ನಮ್ಮ ಜಿಲ್ಲೆಯಲ್ಲಿ ಈ ನಮ್ಮ ಸಿಬ್ಬಂದಿ ಕಡಿಮೆ ಆಗಿರೋದ್ರಿಂದ ಮೊದಲು ನಮ್ಮ ಜಿಲ್ಲೆಯಲ್ಲಿಯೇ ನಮ್ಮಲ್ಲಿಯೇ ಒಂದು ರೇಷ್ಮೆ ಬಿತ್ತನೆ ಕೋಟಿ ಸಿರ್ಸಿಯಲ್ಲಿತ್ತು. ಇಲ್ಲಿ ನಾವು 2.5 ಲಕ್ಷ 3 ಲಕ್ಷ ಹೀಗೆ ಸ್ವತಃ ನಾನೇ ಒಂದು ಇನ್ವಾಲ್ವ್ ಆಗಿ ಕೂಡ ಮಾಡಿದ್ದಿದೆ ಸರ್. ಆದರೆ ಬರ್ತಾ ಬರ್ತಾ ಸಿಬ್ಬಂದಿಗಳು ಪೂರ್ತಿಯಾಗಿ ನಿವೃತ್ತಿ ಆಗಿರೋದ್ರಿಂದ ಮತ್ತು ಹೊಸದಾಗಿ ನಮ್ಮ ಸಿಬ್ಬಂದಿಗಳ ಅಪಾಯಿಂಟ್ಮೆಂಟ್ ಎಲ್ಲ ಕಡೆನೂ ಸಮಸ್ಯೆ ಇದೆ ಸರ್. ಹಾಗಾಗಿ ನಾವು ಇರೋದೇ 2 ಜನ ಸಿಬ್ಬಂದಿ ಇದೀವಿ ಸರ್. ಈ ಸಮಸ್ಯೆಯಿಂದ ನಮ್ಮಲ್ಲಿ ಬಿತ್ತನೆ ಕೋಟಿಯಲ್ಲಿ ಮೊಟ್ಟೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾವೀಗ ಸದ್ಯ ಚಂದಾಪುರ ಅಂತೇಳಿ ಮಾದರಿ ಬಿತ್ತನೆ ಕೋಟಿ ಇದೆ, ಮತ್ತೆ ಹಾಸನದಲ್ಲಿ ಒಂದು ಮಾದರಿ ಬಿತ್ತನೆ ಕೋಟಿ ಇದೆ. ಇಲ್ಲಿಂದ ನಾವು CSR2P1 ಅಂತೇಳಿ ಆ ಮೊಟ್ಟೆಯನ್ನ ತಂದು ಅದರಿಂದ ಗೂಡನ್ನು ಬೆಳೆದು ಮತ್ತೆ ಬಿತ್ತನೆಗೆ ಕೊಡ್ತಾ ಇದೀವಿ ಸರ್. ಇನ್ನೊಂದು ಡಬಲ್ ಹೈಬ್ರಿಡ್ ಅಂತ ಬರ್ತದೆ ಸರ್. ಅದರಲ್ಲಿ ಈಗ ಪದ್ಧತಿ ಇನ್ನೊಂದು ಚಾಕಿ ಸೆಂಟರ್ಗಳಂತೇಳಿ ಒಂದು ಪದ್ಧತಿ ಬಂದಿದೆ ಸರ್. ಡಬಲ್ ಹೈಬ್ರಿಡ್ ಅಲ್ಲಿ ಸುಮಾರಾಗಿ 2 ಜ್ವರವನ್ನ ಚಾಕಿ ಸೆಂಟರ್ಗಳಲ್ಲಿ ಪಾಸ್ ಮಾಡಿ ನಂತರ ರೈತರಿಗೆ ಕೊಡ್ತಾ ಇದ್ದಾರೆ ಸರ್. ಅದರಿಂದಾಗಿ ರೈತನಿಗೆ ಏನಾಗಿದೆ, ಅವಧಿನೂ ಕಡಿಮೆ, ಒಂದು 15 ದಿನದಲ್ಲಿ ಸುಮಾರಾಗಿ ರೇಷ್ಮೆ ಬೆಳೆಯನ್ನ ಮಾಡಿಬಿಡ್ತಾನೆ, ಮತ್ತೆ ಆ ಸಣ್ಣ ಇರಬೇಕಾದ್ರೆ ತೆಗೆದುಕೊಳ್ಳುವಂತಹ ರಿಸ್ಕ್ ಅವನಿಗೆ ಕಡಿಮೆ ಆಗಿ ಒಳ್ಳೆಯ ಬೆಳೆಗಳು ಬರ್ತಾ ಇದಾವೆ ಸರ್. ಅದು ಡಬಲ್ ಹೈಬ್ರಿಡ್ ಅಂತೇಳಿ ಅದು ಬೇರೆ NSO ಅಂದ್ರೆ ಕೇಂದ್ರ ರೇಷ್ಮೆ ಮಂಡಳಿಯ ಬಿತ್ತನೆ ಕೋಟೆಯಿಂದನೂ ಪಡ್ಕೋತಾ ಇದ್ದಾರೆ. ಆ ರೀತಿಯಲ್ಲಿ ಪಡೆದಂತಹ ಮೊಟ್ಟೆಯಿಂದ ಚಾಕಿ ಹುಳುಗಳನ್ನೇ ನೇರವಾಗಿ ತಂದು ರೈತ ಬೆಳೆಯನ್ನ ಮಾಡಿ ಉತ್ತಮ ಲಾಭವನ್ನ ಪಡಿತಾ ಇದ್ದಾನೆ. ಈಗ ಹಿಪ್ಪುನೇರಳೆ ಎಲೆಯನ್ನೇ ಉಪಯೋಗಿಸ್ತಿರೋ ಅಥವಾ ಈ ರೆಂಬೆ ಪದ್ಧತಿ ಇದೆಯಾ? ಈಗ ಮೊದಲೇ ಎಲೆ ಪದ್ಧತಿಯಿಂದ ನಮ್ಮ ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ರು ಸರ್. ಈಗ ರೆಂಬೆ ಪದ್ಧತಿಯನ್ನೇ ಕಂಪಲ್ಸರಿ ಪ್ರತಿಯೊಬ್ಬ ರೈತನು ಮಾಡ್ತಾ ಇದ್ದಾನೆ ಸರ್. ಈಗ ಉದ್ಯೋಗ ಖಾತ್ರಿ ಯೋಜನೆ ಬಂದ ಮೇಲೆ ಈಗ ರೇಷ್ಮೆ ಕೃಷಿಗೆ ಯಾವ ರೀತಿ ಒಂದು ಪ್ರೋತ್ಸಾಹ ಸಿಕ್ಕಿದೆ? ಈ ಉದ್ಯೋಗ ಖಾತ್ರಿ ಯೋಜನೆ ಇದು ಆಕ್ಚುಲಿ ಸಣ್ಣ ಮತ್ತು ಅತಿ ಸಣ್ಣ SC/ST ರೈತರಿಗೆ ತುಂಬಾ ಒಳ್ಳೆಯ ಯೋಜನೆ ಸರ್. ಯಾಕೆಂದ್ರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಒಮ್ಮೊಮ್ಮೆ ಬಜೆಟ್ನ ಲಭ್ಯತೆ ಅಕಸ್ಮಾತ್ ಆಗಿ ಕಡಿಮೆ ಇದ್ರೆ ಈ ಕೇಂದ್ರ ಪುರಸ್ಕೃತ ಈ ಯೋಜನೆಯಲ್ಲಿ ಸಾಕಷ್ಟು ಬಜೆಟ್ನ ಲಭ್ಯತೆನೂ ಇರೋದ್ರಿಂದ ನಾವು ಸುಲಭವಾಗಿ ರೈತರಿಗೆ ಹೆಚ್ಚು ಪ್ರೋತ್ಸಾಹವನ್ನ ಕೊಡಲಿಕ್ಕೆ ಅವಕಾಶ ಇದೆ ಸರ್. ಇದು ಬಹಳ ಸಂತೋಷ. ಶ್ರೀಧರ್ ಹೆಗಡೆ ಅವರೇ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನುಷ್ಠಾನ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಸರ್. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಅಡಿಯಲ್ಲಿ ರೇಷ್ಮೆ ಇಲಾಖೆಯಿಂದ ರೈತರಿಗೆ ಸಿಗುವ ಸೌಲಭ್ಯಗಳ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ರೇಷ್ಮೆ ಇಲಾಖೆಯ ಪ್ರಭಾರಿ ಉಪನಿರ್ದೇಶಕರಾಗಿರುವ ಶ್ರೀಧರ್ ಹೆಗಡೆ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು TS ಪ್ರಸಾದ್. ಈಗ ಜನಪದ ಸಂಗೀತ. ನಾಗೇಶ್ ಕೆ ಶೆಟ್ಟಿ ಮತ್ತು ಸಂಗಡಿಗರಿಂದ ಕೋಲಾಟದ ಹಾಡುಗಳು. ಗಲ್ಲು ಗಲ್ಲೆನು ತಾ ಗೆಜ್ಜೆ ಗಲ್ಲು ಗಾಜನು ತಾ ಗಲ್ಲು ಗಲ್ಲೆನು ತಾ ಗೆಜ್ಜೆ ಗಲ್ಲು ತಾಗನು ತಾ ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚಲ್ಲಿದ ರೋಕುಳಿಯ ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚಲ್ಲಿದ ರೋಕುಳಿಯ ಹಾಲಿ ನೋಕುಳಿಯ ಒಳ್ಳೆ ನೀಲ ದೋಕುಳಿಯ ಲೋಲನಾದ ರಂಗನ ಮೇಲೆ ಹಾಲಿ ನೋಕುಳಿಯ ಗಲ್ಲು ಗಲ್ಲೆನು ತಾ ಗೆಜ್ಜೆ ಗಲ್ಲು ಗಾಜನು ತಾ ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚೆಲ್ಲಿದ ರೋಕುಳಿಯ ತುಪ್ಪದೋ ಕುಳಿಯ ಒಳ್ಳೆ ಒಪ್ಪದೋ ಕುಳಿಯ ಒಪ್ಪು ಉಳ್ಳ ರಂಗನ ಮೇಲೆ ರಂಗಿನೋ ಕುಳಿಯ ಗಲ್ಲು ಗಲ್ಲನು ತಾ ಗೆಜ್ಜೆ ಗಲ್ಲು ಗಾಜನು ತಾ ಬಲ್ಲಿದ ರಂಗನ ವಲ್ಲಿಯ ಮೇಲೆ ಚೆಲ್ಲಿದ ರೋಕುಳಿಯ ಕೋಲು ಕೋಲನ್ನೀರ ರನ್ನದ ಕೋಲು ಕೋಲನ್ನೀರ ಕೋಲು ಕೋಲನ್ನೀರ ಸನ್ನದ ಕೋಲು ಕೋಲನ್ನೀರ ಕೋಲನೀರ ಸನ್ನದ ಕೋಲು ಕೋಲನೀರ

ಜಾಣಾತಾನೇ ಕೇ ಹೊರಟಾವೆಲೋ ನಿನ್ನ ಗುಣು ಲಲಿಸಿ ಕರೆದಾವೆ